ಅಷ್ಟು ಡ್ರಿಪ್ ಮಾಡಿದ್ರಿಂದ ನಮ್ದು ಮಾರ್ಚ್ ಇಂದ ಮೇ ಮಟ ಸ್ವಲ್ಪ ನೀರ್ ಕಡಿಮೆ ಕಟ್ ಆದಂಗೆ ಆಗ್ಬಿಡುತ್ತೆ ಸರ್. ಸ್ವಲ್ಪ ಸ್ವಲ್ಪ ಅರ್ಧ ತಾಸು ಬರುತ್ತೆ, ಮತ್ತೆ ಇದು ಬಂಚಲ್ ಆಗುತ್ತೆ. ಸೊ ಒಂದ್ ತಾಸಿಗೆ ಒಂದ್ಸಲ ಅರ್ಧ ತಾಸು ಚಾಲ್ ಮಾಡೋದು ಅಷ್ಟೇ ಸರ್. ಅದಕ್ಕೆ ಡ್ರಿಪ್ ಮಾಡಿದ್ರಿಂದ ಅದಕ್ಕೆ ಸಾಕಾಗುವಷ್ಟು ನಾರ್ಮಲ್ ಒಂದ್ ಪರವಾಗಿಲ್ಲ ಅನ್ನೋಷ್ಟು ಮತಿಯಲ್ಲಿ ಸಿಗ್ತಾ ಇದೆ. ನೀವು ಡ್ರಿಪ್ ಮಾಡಿದ ಕಾಪಾಡ್ಕೊಳ್ಳಲ್ಲಿ ಅನುಕೂಲ ಆಗ್ತಾ ಇದೆ ಸರ್. ಇಷ್ಟೆಲ್ಲಾನು ನಾವು ಹೊಲದಲ್ಲಿ ತೋಟದಲ್ಲಿ ಪಶು ಸಂಗೋಪನೆ ಇವೆಲ್ಲವನ್ನೂ ಮಾಡ್ಕೋಂತ ನೆಮ್ಮದಿ ಅನ್ಸುತ್ತ ಕೃಷಿ ಬದುಕು? ಹಾ ಸರ್, ನೆಮ್ಮದಿ ಅನ್ಸುತ್ತೆ ಸರ್. ಅಂದ್ರೆ ನಾವು ಎಲ್ಲಾ ರೀತಿಯಿಂದ ಮಾಡಿದ್ರಿಂದ ನಮಗೂ ಕೂಡ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಸರ್. ಪಶು ಪಕ್ಷಿಗಳಿಗೆ ಅಥವಾ ಅದು ಕೂಡ ನೋಡ್ಲಿಕ್ಕೂ ಚೆನ್ನಾಗಿತ್ತು. ಅವುಗಳಿಗೆ ಒಂದು ಜೀವಕ್ಕೆ ಇದು ಆಯ್ತು, ಹೊಟ್ಟೆಪಾಡಿಗೆ ಇದಾಯ್ತು. ಪಕ್ಷಿ ಆಯ್ತು, ನಮ್ಮ ಹಣ್ಣು ಏನಾದ್ರು ಮಾಡಿದ್ರು ನಮಗೂ ಕೂಡ ಆಯ್ತು, ಎಲ್ಲ ಆಯ್ತು. ಸೌಂದರ್ಯನೂ ಆಯ್ತು ಸರ್, ಎಲ್ಲ ಜೀವಿಗೂ ಅನುಕೂಲ ಆಯ್ತು, ಎಲ್ಲ ರೀತಿಯಿಂದ ಒಳ್ಳೆದಾಯ್ತು ಸರ್. ಈ ಹಣ್ಣು ಹಂಪಲ ಮಾರ್ಲಿಕ್ಕೂ ಮನೆಗೆ ಅಷ್ಟೇ ಸಾಕು? ಮಾರ್ಲಿಕ್ಕೂ ತಗೊಂಡೋಗ್ತೀವಿ ಸರ್. ನಮ್ಗೆ ತರಕಾರಿ ಬೆಳೆದಿರ್ತೇವಲ್ಲ ಸರ್, ಸುಮಾರು ಒಂದ್ ಹತ್ತು ಗುಂಟೆ ಸಮೀಪ ತರಕಾರಿ ಬೆಳೆದಿದ್ವಿ ಸರ್. ಆ ತರಕಾರಿನೂ ಅದ್ರ ಜೊತೆಗೆ ಹಣ್ಣು ಕೂಡ ಇರುತ್ತಲ್ಲ ಸರ್. ಆ ತರಕಾರಿ ಒಂದೇ ತಗೊಂಡೋಗಲ್ಲ ಸರ್. ಹಣ್ಣು ಯಾವಾಗ ಯಾವ ಸೀಸನ್ ಅಲ್ಲಿ ಬರುತ್ತೆ ಅದು ಹಣ್ಣು ತಗೊಂಡೋಗಿರ್ತೀವಿ, ಅದ್ರ ಜೊತೆ ಅದು ಹೋಗುತ್ತೆ. ಒಂದೇ ತಗೊಂಡೋದ್ರು ಕಸ್ಟಮರು ಇದಾಗಲ್ಲ ಸರ್, ಅಟ್ರಾಕ್ಟ್ ಆಗಲ್ಲ. ಎಲ್ಲಾ ರೀತಿ ಇದ್ರು ಇತ್ತಂದ್ರೆ ಹಣ್ಣು ಹೇಳಿ, ನಮ್ದು ಇದು ಪಪ್ಪಾಯಿ ಗಿಡ ಇದೆ ಸರ್, ಮತ್ತೆ ನುಗ್ಗೆಕಾಯಿ ಕಾಯಿ ಇದೆ, ಇದು ಹಣ್ಣು ಅಂದ್ರೆ ಮಾವು ಇದೆ, ಸಪೋಟ. ಹಾ ಸರ್, ಸಪೋಟ ಇದೆ, ಮತ್ತೆ ಪಪ್ಪಾಯಿ ಮಾವು ಮೂರು ಇದೆ ಸರ್. ಬಿಟ್ರೆ ಯಾವ ಗೋಡಂಬಿ ಗಿಡ ಇದೆ. ಹಣ್ಣಿನ ಗಿಡ ಬಹಳ ಏನಿಲ್ಲ, ಬಾಯಿಲ್ಲ ಜೊತೆಗೆ ಮೂರು ಅಷ್ಟೇ, ಮೂರು ಲೈನ್ ಮಾಡಿ ಮಾಡಿದೀವಿ ಸರ್. ಅದರಲ್ಲಿ ಒಂದು ಎಕರೆಯಲ್ಲಿ ಅಷ್ಟು ಮಾಡಿದೀವಿ. ತರಕಾರಿ ಸೀಸನ್ ಒಳಗೆ ಅದು ಬೇಸಿಗೆ ಒಳಗೆ ಹೆಚ್ಚು ಕಡಿಮೆ ಮಾಡೋದು ಅಥವಾ ಹೇಗೆ? ತರಕಾರಿ ಎರಡು ಟೈಮ್ ಅಲ್ಲಿ ಮಾಡಿದ್ದೆ ಸರ್. ಅಂದ್ರೆ ಮಲ್ಚಿಂಗ್ ಮಾಡಿ ಮಳೆಗಾಲದಲ್ಲಿ ಮಲ್ಚಿಂಗ್ ಮಾಡಿರುತ್ತೆ ಸರ್. ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಮಾಡಿದ್ರು ನಡೀತದೆ, ಮಾಡಿಲ್ಲಾದ್ರೂ ಬಿಡ ನಡೀತದೆ. ಖರ್ಚು ಅದ ಎಷ್ಟು ನಾವು ಆಳುಗಳಿಗೆ ಎಷ್ಟು ಇದು ಮಾಡಿರ್ತೇವೆ, ಮಲ್ಚಿಂಗ್ ಖರ್ಚು ಅಷ್ಟೇ ಬರುತ್ತೆ ಸರ್. ನಾವು ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂದ್ರೆ ನಮ್ಮ ರಂಟಿ ಇಂಟಿ ಗುಂಟಿ ಎಲ್ಲ ಇರುತ್ತಲ್ಲ, ಅದನ್ನೇ ಹೊಡೆದು ಬಿಡ್ತೀವಿ. ಮಳೆಗಾಲದಲ್ಲಿ ಏನೋ ಹುದ್ದೆ ಕಂಟಿನ್ಯೂ ಒಂದೊಂದು ಟೈಮ್ ಮೂರು ತಿಂಗಳು ಕಂಟಿನ್ಯೂ ಬರುತ್ತೆ ಸರ್. ಅವಾಗ ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲ ರಂಟಿ ಗುಂಟಿ ಹೊಡೆಯೋದು, ಅದರ ಸಂಬಂಧ ನಾವು ಮಲ್ಚಿಂಗ್ ಮಾಡಿಬಿಡ್ತೀವಿ ಮಳೆಗಾಲದಲ್ಲಿ. ಅದರಿಂದ ಅದು ಅನುಕೂಲ ಆಗುತ್ತೆ ಸರ್, ಮಲ್ಚಿಂಗ್ ಮಾಡೋದು ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಮಲ್ಚಿಂಗ್ ಮಾಡೋದು ಅನುಕೂಲ, ಅದೇ ಬೆಟರ್ ಅಂತ ಸರ್. ಅಂದ್ರೆ ನೀರು ಉಳಿ ಹೋಗ್ಬಿಡುತ್ತೆ, ನೀರು ಉಳಿ ಹೋಗ್ಬಿಡುತ್ತೆ, ಜವು ಹಿಡಿಯಲ್ಲ ಸರ್, ಮತ್ತೆ ಹುಲ್ ಬರಲ್ಲ. ಒಂದಕ್ಕೊಂದು ಪೂರಕವಾಗಿದ್ದವು ಐಡಿಯಾಸ್. ಹೌದು ಸರ್. ಇನ್ನು ಮುಂದೆ ನಾವು ಜಾಸ್ತಿ ಎಲ್ಲ ಬೇರೆ ಕಡೆ ಎಲ್ಲ ವಿಜಿಟ್ ಕಡೆ ಹೋಗಿ ತೋಟಗಾರಿಕೆ ಇಲಾಖೆಯಿಂದ ಆಯ್ತು, ಕೃಷಿ ಇಲಾಖೆಗಳಿಂದ ಆಯ್ತು ಕರೀತಿದ್ದಾರೆ. ನಮ್ಗೆ ಕಮ್ಮಿ ಹೋಗೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಫಾದರ್ಗೆ ಅವ್ರಿಗೆ ಸ್ವಲ್ಪ ಕನ್ನಡ ಎಲ್ಲ ಸ್ವಲ್ಪ ಜಾಸ್ತಿ ಬರಲ್ಲ, ಅದಕ್ಕೆ ಅವ್ರಿಗೂ ಹೋಗ್ಲಿಕ್ಕೆ ಅನುಕೂಲ ಆಗಿಲ್ಲ. ಸ್ವಲ್ಪ ಕಂಪ್ನಿಯಲ್ಲೇ ಸ್ವಲ್ಪ ನಾವು ರಜೆಗೆ ತಗೊಂಡು ಹೋಗ್ಬೇಕಾಗಿದೆ, ಪ್ಲಾನ್ ಇದೆ. ನೆಕ್ಸ್ಟ್ ವಿಸಿಟ್ ಹೋದಾಗ ಹೋಗ್ಬೇಕಂತಿದೆ ಸರ್. ಮತ್ತೆ ಬೇರೆ ಬೇರೆ ತರ ಇದ ಬೆಳೆ ಮಾಡೋದಿದೆ, ಇದ ಅಡಿಕೆ ಆಯ್ತು, ಬಾಳೆಹಣ್ಣು ಆಯ್ತು. ಸ್ವಲ್ಪ ಟೆಕ್ನಾಲಜಿ ನೋಡಿಕೊಂಡು ಸ್ವಲ್ಪ ಯಾವ ರೀತಿ ಹೆಂಗೆ ಇದು ಸಿಗ್ತಾ ಇದೆ ಅನ್ಕೊಂಡು ಮಾಡೋ ಪ್ಲಾನ್ ಇದೆ ಸರ್. ನೆಕ್ಸ್ಟ್ ಸುತ್ತಮುತ್ತ ರೈತರನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಎಂತ ಬೆಳೆ ಮಾಡ್ಬೇಕು, ಎಷ್ಟೋ ಜನ ಬೆಳೆಯನ್ನ ಬೆಳೆದು ಕೈ ಸುಟ್ಕೊಂಡಿರ್ತಾರೆ, ಯಾಕೆ ಹಂಗಾಯ್ತು, ಮಾರುಕಟ್ಟೆ ಸಮಸ್ಯೆನೋ ಅಥವಾ ಸುತ್ತಮುತ್ತ ರೋಗ ರುಜಿನ ಅಥವಾ ಪ್ರಾಣಿ ಸಮಸ್ಯೆ ಏನ್ರಿ ಇದೆಯೋ ಹೇಗೆ, ಇವೆಲ್ಲಾನು ನೋಡ್ಕೋಬೇಕು. ಯಾವ್ದು ಹಾಕ್ಬೇಕು ಯಾವ್ದು ಬೇಡ, ನಾವೇ ಮಾಡಿ ಅನುಭವ ಪಡೆಯೋದಕ್ಕಿಂತ ಬೇರೆಯವರ ಅನುಭವ ಕೂಡ ನಮ್ಗೆ ಮುಖ್ಯನೇ. ಹೌದು ಸರ್, ನಾವು ಇಂಟ್ರೆಸ್ಟ್ ಕೊಟ್ರೆ ನಿಜವಾಗ್ಲೂ ಖಂಡಿತ ಆಗುತ್ತೆ ಸರ್. ನಾವು ಇಂಟ್ರೆಸ್ಟ್ ಕೊಡ್ಬೇಕು ಸರ್. ನಾವು ಯೂತ್ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಕೊಡ್ಬೇಕು. ಹಳೆಗಾಲದವ್ರು ಸ್ವಲ್ಪ ಅವ್ರ ಶಾಲೆ ಕಲ್ತಿರಲ್ಲ ಅಷ್ಟೊಂದು ಇದ ಅಷ್ಟು ನಾಲೆಜ್ ಇದು ಆಗಿರಲ್ಲ. ಈಗೆಲ್ಲ ಮೊಬೈಲ್ ಇದೆಲ್ಲ ಜಾಸ್ತಿ ಆಗಿದ್ರಿಂದ ನಾಲೆಜ್ ಇಂಪ್ರೂವ್ ಆಗ್ತಾ ಇದೆ ಎಲ್ಲ ಮೋಸ್ಟ್ಲಿ ಎಲ್ಲರದು. ಅದರಿಂದ ತೊಡ್ಕೊಳ್ತಿದ್ದಾರೆ ಸರ್, ಕೃಷಿಯಲ್ಲೂ ಕೂಡ ತೊಡ್ಕೊಳ್ತಿದ್ದಾರೆ ಎಲ್ಲ. ನಿಮ್ಮೂರಲ್ಲಿ ನಿಮ್ಮಂತ ಯುವಕರು ಬಹಳ ಜನ ಕೃಷಿ ಬಗ್ಗೆ ಒಲವು ಜಾಸ್ತಿ ಇದೆ? ಹೌದು ಇದೆ ಸರ್, ಒಂದ್ 20% ಸುಮಾರು ಇದೆ ಸರ್ ಜಾಸ್ತಿ. ಮೊದ್ಲೆಲ್ಲ ಕಂಪ್ನಿ ಅಂತ ಜಾಸ್ತಿ ಇದಾಗ್ತಿದ್ರು ಸರ್. ಸುಮಾರು ಈಗ 4 ವರ್ಷದಿಂದ ಸುಮಾರು ಎಲ್ಲಾರು ಆಲ್ಮೋಸ್ಟ್ ಆಲ್ ಕೃಷಿಯಲ್ಲೇ ತಗೋತಿದ್ದಾರೆ. ಅಂದ್ರೆ ನಮ್ಮ ಯೋಜನೆಗಳು ಸುಮಾರು ಬರ್ತಿದ್ದಾವೆ ಸರ್ ಗೌರ್ಮೆಂಟ್ ಇಂದ. ನರೇಗಾ ಯೋಜನೆ ಅದು ಇದೆ ಸಿಕ್ಕಾಪಟ್ಟೆ, ಇದು ಸಬ್ಸಿಡಿನೂ ಕೂಡ ಸಿಗ್ತಾ ಇದೆ. ಕಂಪ್ನಿಲಿ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲಿ ನಾವು ಸ್ವಂತ ಮಾಲೀಕರಾಗಬಹುದು ಅನ್ನೋ ಇದೆ. ಇದರಲ್ಲಿ ಆಲ್ಮೋಸ್ಟ್ ಬಹಳ ಜನ ಕೃಷಿಯಲ್ಲಿ ತೊಡ್ಕೋತಿದ್ದಾರೆ ಸರ್ ಯುವಕರು. ಒಳ್ಳೇದು ಶ್ರೀಧರ್ ಮನೋಹರ್ ಚೌಪಾಡಿ ಅವರೇ, ಇಷ್ಟೆಲ್ಲ ಒಬ್ಬ ಯುವಕರಾಗಿ ಕೃಷಿಯಲ್ಲಿ ನಿಮ್ಮ ಅನುಭವನ ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ತೋಟಗಾರಿಕೆ ಅನುಭವಗಳು ಈ ವಿಷಯವಾಗಿ ಹಳಿಯಾಳದ ಶ್ರೀಧರ್ ಮನೋಹರ್ ಚೌಪಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ.

ಅದಕ್ಕೋಸ್ಕರ ರೈತರು ಈ ಎರಡು ಆ್ಯಪ್ಗಳನ್ನ ಯೂಸ್ ಮಾಡಬೇಕು. ನೀವು ರೈತರಿಗೆ ಯೂಸ್ ಮಾಡಕ್ ಬಂದಿಲ್ಲ ಅಂದ್ರು ಮನೇಲಿ ಮಕ್ಕಳಿದ್ದಾರೆ, ಮಕ್ಕಳ ಹತ್ರ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಮಕ್ಕಳು ಯೂಸ್ ಮಾಡ್ಲಿ. ನಮ್ ತಂದೆ ತಾಯಿ ಹೆಲ್ಪ್ ಮಾಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೇಳ್ಕೊಂಡು. ನಮ್ಗೆ ಇಲ್ರಿ, ನಮ್ಗೆ ಗೊತ್ತಾಗಂಗಿಲ್ಲ ಅನ್ನೋ ಭಾವನೆ ಇದೆ ನಮ್ಮಲ್ಲಿ ರೈತರಿಗೆ, ಬಟ್ ಮಕ್ಕಳೆಲ್ಲ ಎಜುಕೇಟೆಡ್ ಇದಾರೆ, ಮಕ್ಕಳ ಹತ್ರ ಫೋನ್ ಅಂತೂ ಇದೆ, ಅವರು ಫೋನ್ಗಳನ್ನ ಬೇರೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೋತಾರೆ ಹೊರತು ಕೃಷಿಗೆ ಯೂಸ್ ಮಾಡ್ಕೊಳ್ಳಿ ಮೊಬೈಲ್ ಫೋನ್ ನ, ಮೊಬೈಲ್ ತಂತ್ರಾಂಶ ಅನ್ನೋದು ನನ್ನ ಆಶಯ. ಒಳ್ಳೇದು ಅನ್ಪೂರ್ಣ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರಿ. ರೈತರಿಗೆ ಅನುಕೂಲ ಆಗುವಂತವು ಈ ಕೃಷಿಗೆ ಸಂಬಂಧಿತ ಮೊಬೈಲ್ ಆ್ಯಪ್ಗಳು ನಮಗೆ ಕುಂತಲ್ಲೇ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತವು, ಮತ್ತೆ ಸಂದಿಗ್ಧ ಸಂದರ್ಭದೊಳಗೆ ಇವನ್ನೆಲ್ಲ ಬಳಸ್ಕೋಬಹುದು. ರೈತರು ಈ ನಿಟ್ಟಿನೊಳಗೆ ಆಲೋಚನೆ ಮಾಡಲಿ ಅಂತೇಳಿ ಆಶಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಕೃಷಿಗೆ ಸಂಬಂಧಪಟ್ಟ ಮೊಬೈಲ್ ಆ್ಯಪ್ಗಳು, ಅನ್ನಪೂರ್ಣ ನೀರಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದ್ಯಾಮವ್ವ ಹಟ್ಟಿಮಣಿ ಹಾಗೂ ಸಂಗಡಿಗರಿಂದ ಸೋಬಾನೆ ಹಾಡುಗಳು. ಮಾನೇ ಒಂದು ಅಂತ ರೈತರ. ಸಂಪಿಗೆ ಸರಿ ಹೂವ ಚಂದ ಮಾಡಿ ಕಳಸಿದರ ಚಲು ಮಾಡಿ ಅಳತಾನೆ